ಆತನ ತಪೋಜ್ವಾಲೆಯನ್ನು ತಾಳಲಾರದ ಋಷಿಮುನಿಗಳು ಪರಶಿವನಲ್ಲಿಗೆ ಬಂದು ಗೋಳಿಡುತ್ತಾರೆ. ಪರಮೇಶ ಕೇಳ್ ನಿನ್ನ ಕೃಪೆಯಿಂದೀವರಿಗೆ ಪರಮೇಶ ಕೇಳ್ ನಿನ್ನ ಕೃಪೆಯಿಂದೀವರಿಗೆ ಅಧ್ವರ ಕರ್ಮಂಗಳನು ಸಾಂಗದಲ್ಲಿ ನಿನ್ನ ಕೃಪೆಯಿಂದೀವರಿಗೆ ಕರ್ಮಗಳನ್ನು ಸಾಂಗದಲ್ಲಿ ವಿರಜಿಸುವುದಲ್ಲಿ ಸ್ವಸ್ಥ ದೊಳೀರ್ ದೇವಿಂದಿನ ನರನು ಚಿನ್ನರನು ಕೇಚರನು ಇಂದ್ರಕೀಲದಲ್ಲಿ ಯಾರೋ ಓರ್ವ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಆ ತಪೋಜ್ವಾಲೆ ಸಹಿಸಲ ಸಾಧ್ಯ, ನೀನೇ ನಮ್ಮನ್ನು ರಕ್ಷಿಸಬೇಕೆಂದು ಋಷಿಗಳು ತಿಳಿಸಿದಾಗ ಅವರನ್ನು ಸಂತೈಸಿ ಕಳುಹುತ್ತಾನೆ ಪರಶಿವ. ತನ್ನ ಪರಮ ಭಕ್ತ ಪಾರ್ಥನ ಅಂತಃಸತ್ವವನ್ನು ಪರೀಕ್ಷಿಸುವ ಸಲುವಾಗಿ ಶಂಕರನು ಶಬರ ರೂಪ ಧರಿಸುತ್ತಾನೆ. ಪಾರ್ವತೀದೇವಿಯು ಶಬರಿಯಾಗಿಯೂ ಗುಹ ಗಣಪ ಭೈರವಾದಿಗಳು ಕಿರಾತರ ರೂಪ ತಾಳಿ ಪಾರ್ಥನಲ್ಲಿಗೆ ಬರುತ್ತಿರುವಾಗ ಪಾರ್ಥನನ್ನು ಕೊಲ್ಲಲು ಸಮಯ ಕಾಯುತ್ತಿದ್ದ ಮೂಖನೆಂಬ ದಾನವ ವರಾಹ ರೂಪ ಧರಿಸಿ ಬರುತ್ತಿರುವನನ್ನು ನೋಡಿದ ಶಿವನು ಬಾಣ ಪ್ರಯೋಗಿಸಿದಾಗ ಆ ವರಾಹ ಪಾರ್ಥನ ಬಳಿಗೆ ಓಡಿ ಬರುತ್ತದೆ. ಪಾರ್ಥನೂ ಕೂಡ ಬಾಣ ಪ್ರಯೋಗಿಸಿ ವರಾಹವನ್ನು ಕೊಲ್ಲುತ್ತಾನೆ. ಶಬರರೂಪಿ ಶಂಕರ ಪಾರ್ಥನನ್ನು ಕರೆದು ಮಾತನಾಡಿಸುತ್ತಾನೆ. ಏನೆಂಬುತ್ತ ನುಡಿಯೋದಿದ್ದೇಮ್ಯ ಏನೆಂಬುತ್ತ ನುಡಿಯೋದಿದ್ದೇಮ್ಯ ಎಲೆಹಾರುವಯ್ಯ ಎಲೆಹಾರುವಯ್ಯ ಏನೆಂಬುತ್ತ ನುಡಿಯೋದಿದ್ದೇಮ್ಯ ಏನೆಂಬುತ್ತ ನುಡಿಯುತ್ತಿದ್ದಿ ಏನೆಂಬುತ್ತ ನುಡಿಯುತ್ತಿದ್ದಿ ಹೀನಲತೆಯಾದಿಂಬುದಿದ್ದಿ ಏನೆಂಬುತ್ತ ನುಡಿಯುತ್ತಿದ್ದಿ ಹೀನಲತೆಯಾದಿಂಬುದಿದ್ದಿ ಮಾನವಂತ ನಿನಗೆ ಇದು ಸರಿಯೇ ಮಾನವಂತ ನಿನಗೆ ಇದು ಸರಿಯೇ ಎಲೆಹಾರುವಯ್ಯ ಎಲೆಹಾರುವಯ್ಯ ಮಾನವಂತ ನಿನಗೆ ಇದು ಸರಿಯೇ. ತನ್ನ ಬಾಣಾಘಾತದಿಂದ ಸತ್ತು ಬಿದ್ದಿರುವ ವರಾಹವನ್ನು ತನಗೆ ಕೊಡಬೇಕೆಂದು ಕೇಳುತ್ತಾನೆ ಶಬರ. ಪಾರ್ಥ ಶಬರರ ಸಂಭಾಷಣೆ. ಶಬರಯ್ಯನ ಶರದೊಳ್ಳಳಿದು ದೇವರಾಗ ಅಳಿದು ದೇವರಾಗ ಇದರ ಬಳಗೆ ಬಳಗೆ ನಿನದೇಗೆ ಸಾರು ಕೆಳಗೆ ವನದೊಳಿ ಆಳು ತಪಸಿ ನೋಳಿಗವನು ಬಿಟ್ಟು ತಪಸಿ ನೋಳಿಗವನು ಬಿಟ್ಟು ನಮ್ಮಳ್ ಆಳುತನಕ್ಕೆ ಬರುವೆ ಏನು ಕೋಳರಂದದಿ ನಮ್ಮಳ್ ಆಳುತನಕ್ಕೆ ಬರುವೆ ಏನು ಕೋಳರಂದದಿ ಕೋಳರಂದ ನೂಳಿಗವನು ಬಿಟ್ಟು ನಮ್ಮಳ್ ಆಳುತನಗೆ ಬರುವೆ ಏನೋ ಕೋಳರಂದದಿ ಆಳುತನಗೆ ಬರುವೆ ಏನೋ ಕೋಳರಂದದಿ ನೀ ಕೋಳರಂದದಿ ಬಾಣದಿಂದ ವರಾಹವನ್ನು ಕೊಂದವ ತಾನೆಂದು ವಾದಿಸುತ್ತಾನೆ ಪಾರ್ಥ. ವಾದ ಮುಂದುವರಿದು ಪರಸ್ಪರ ಯುದ್ಧಕ್ಕೆ ತೊಡಗುತ್ತಾರೆ. ಶಂಕರನ ಬಾಣಾಘಾತ ಸಹಿಸಲಾರದೆ ರಕ್ತ ಕಾರುತ್ತಾ ಬಿದ್ದು ದುಃಖಿಸುತ್ತಾನೆ ಪಾರ್ಥ. ಶಿವ ಶಿವ ಕೈರಾತನೊಳು ವ್ಯರ್ಥಕಾರಿ ಕೈರಾತನೊಳು ವ್ಯರ್ಥಕಾದಿ ಸೋತ ಪಾರ್ಥ ಮೊಳಲಿನಲ್ಲಿ ಶಿವಲಿಂಗವನ್ನು ಮಾಡಿ ಪೂಜಿಸಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾನೆ. ನರ ನಿಂತೆನುತ ಮಲಳೊಳೈದೆ ಶಿವಲಿಂಗವು ವಿರಚಿಸುತ್ತ ಮಲಳೊಳೈದೆ ಶಿವಲಿಂಗವು ವಿರಚಿಸುತ್ತ ಭಕ್ತಿಯಿಂದಾಗ ಮೋಕ್ತಂಗಳಿವು ಭಕ್ತಿಯಿಂದಾಗ ಮೋಕ್ತಂಗಳಿವು ಪರಿಪರಿಯ ಪತ್ರ ಪುಷ್ಪಗಳಿವು ಪರಿಪರಿಯ ಪತ್ರ ಪುಷ್ಪಗಳಿವು ಪೂಜಿಸಿ ಪ್ರದಕ್ಷಿಣೆಯ ಗೈದು ಪರಿಪರಿಯ ಪತ್ರ ಪುಷ್ಪಗಳಿವು ಪೂಜಿಸುತ್ತ ಪ್ರದಕ್ಷಿಣೆಯ ಗೈ ಬಳಿಕ ಈಶಲಾಲಿಸೋ ಬದಲು ಮಾತು ಶಬರನನ್ನು ಗೆಲ್ಲುವ ಶಕ್ತಿ ನೀಡೆಂದು ಭಕ್ತಿಯಿಂದ ಶಿವಲಿಂಗದ ಮೇಲೆ ಪುಷ್ಪವನ್ನಿಟ್ಟು ಅರ್ಚಿಸುತ್ತಾನೆ. ತಾನು ಅರ್ಪಿಸಿದ ಪುಷ್ಪಗಳೆಲ್ಲ ಶಬರನ ಶಿರದ ಮೇಲಿರುವುದನ್ನು ಕಂಡ ಪಾರ್ಥ ಶಬರನೇ ಶಂಕರನೆಂದು ತಿಳಿದು ಮರುಗುತ್ತಾನೆ. ಅರಿದನನಿತರ ಮೇಲೆ ಸರ್ವೇಶ್ವರ ಸನಾತನು ಸರ್ವೇಶ್ವರ ಸನಾತನು ಈತನೆಂಬುದನಿರದೇ ಮನದಲ್ಲಿ ಮರುಗಿ ಮನದಲ್ಲಿ ಮರುಗಿ ತನ್ನೊಳಗೆ ಇನಿತೆಂದ ಅರಿದನನಿತರ ಮೇಲೆ ಸರ್ವೇಶ್ವರ ಸನಾತನು ಈತನೆಂಬುದ ಅರಿಯದೇ ಸರ್ವೇಶ್ವರ ಸನಾತನು ಈತನೆಂಬುದನಿರದೆ ಮನದಲ್ಲಿ ಮರುಗಿ ತನ್ನೊಳಗೆ ಇನಿತೆಂದ ತನ್ನೊಳಗೆ ಇನಿತೆಂದ ಹರನೇ ಶಂಕರ ಹರ ಹರ ಇವನೋ ಹರನೇ ಮೇಷ ಇವನು ದಿಟ ಅರಿಯ ಅರಿಯದಾದೆನು ಮರವೆಯಿಂದ ಅರಿಯದಾದೆ ಅರಿಯದಾದೆನು ಮರವೆಯಿಂದ ನಿರಶನದಿ ಬಿತ್ತ ತಲೆಗೆ ನದಿ ಪಿತ್ತ ತಲೆಗೇರಿ ಭ್ರಮೆಯಾಯ್ತೇ ನಿರಶ ನದಿ ಪಿತ್ತ ತಲೆಗೇರಿ ಭ್ರಮೆಯಾಯ್ತು ಮರುಳರ್ಯಾರಂದೆಂದು ಜಗದಿ ಮರುಳರಾರ್ ಜಗದೊಳ್ಳೆನ್ನಂತೆಯೇ ದುಃಖಿಸುತ್ತಿರುವ ಪಾರ್ಥನನ್ನು ಸಂತೈಸಿ ಬೇಕಾದ ವರವನ್ನು ಬೇಡು ಎಂದ ಶಿವನಲ್ಲಿ ತನ್ನ ಕೇಳಿಕೆಯನ್ನು ಅರುಹುತ್ತಾನೆ ಪಾರ್ಥ. ಅಮೋಘವಾದ ಪಾಶುಪತ ಶರವನ್ನು ಅನುಗ್ರಹಿಸಬೇಕೆಂಬ ಪ್ರಾರ್ಥನೆಗೆ ಶಂಕರನು ಪಾಶುಪತಾಸ್ತ್ರವನ್ನು ಪಾರ್ವತಿಯು ಅಂಜನ ಶರವನ್ನು ನೀಡಿ ಹರಸುತ್ತಾರೆ. ಇನ್ನು ಮಂಗಲ ಪದ್ಯ. ಇದುವರೆಗೆ ಇಂದ್ರಕಿಲಕ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನ ಕೇಳಿದಿರಿ. ಭಾಗವತರು ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಮದ್ದಳೆ ಚೇರ್ಕಾಡಿ ಮಂಜುನಾಥ ಪ್ರಭು, ನಿರೂಪಣೆ ಜಲಜಾ ಶ್ರೀಧರ್. ಈಗ ಕೇಳಿ ಕೃಷಿ ಮಾಹಿತಿ. ಬೇರು ಹುಳುಗಳು ಬೇರೆ ಬೇರೆ ಬೆಳೆಯನ್ನು ಬಾಧಿಸುತ್ತವೆ. ವಿಶೇಷವಾಗಿ ಅಡಿಕೆ ಬೆಳೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ ಬೇರು ಹುಳುಗಳು. ಹಾಗೆಯೇ ತೆಂಗು, ಕಬ್ಬು, ಬಾಳೆ, ಭತ್ತ, ಗೋಧಿ, ಜೋಳ, ಗೆಣಸು, ತೇಗದ ಮರ, ಈ ಬೆಳೆಗಳಲ್ಲಿಯೂ ಕೂಡ ಬೇರು ಹುಳದ ಬಾಧೆ ಇದ್ದೇ ಇರುತ್ತದೆ. ನಮ್ಮ ಪರಿಸರದಲ್ಲಿ ಮೂರು ರೀತಿಯ ಬೇರು ಹುಳುಗಳನ್ನು ನಾವು ಕಾಣಬಹುದು. ಇವು ಬೇರೆ ಬೇರೆ ಋತುಮಾನಗಳಲ್ಲಿ, ಬೇರೆ ಬೇರೆ ಪ್ರದೇಶ ಅಥವಾ ಪರಿಸರದಲ್ಲಿ ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಹೊಲೋಟ್ರೈಕಿಯಾ ಸೆರೇಟ ಎನ್ನುವಂತಹದ್ದು ಮುಂಗಾರಿನ ಮೊದಲ ಮಳೆಯಾದ ತಕ್ಷಣ ಕಂಡುಬರುವಂತಹ ಬೇರು ಹುಳು. ಹೊರಬಂದಂತಹ ದುಂಬಿಗಳು ಬೇವು, ಹುಣಸೆ,